ವಾಷಿಂಗ್ ಮಷಿನ್ ಚೆನ್ನಾಗಿದೆ. ಏನಾಯ್ತು? ಅರೆ ಶಾಪಿಂಗ್ ಅಲ್ಲಿ 2000 ಕ್ಯಾಶ್ ಬ್ಯಾಕ್ ಸಿಕ್ಕಿದೆ. ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬೇಕು. ಚೆನ್ನಾಗಿ ಹೋಗಿಬಹುದು ಅಲ್ವಾ? ಬ್ಯಾಂಕ್ ಅಕೌಂಟ್ ಅನ್ನು ಹಣ ರಿಸೀವ್ ಮಾಡುವಾಗ ಕ್ಯೂ ಆರ್ ಕೋಡ್ ಸ್ಕ್ಯಾನ್, ಪಿನ್ ಅಥವಾ ಓಟಿಪಿ ಅಗತ್ಯವೇ ಇರಲ್ಲ. ಅವೆಲ್ಲ ಬರೀ ಪೇಮೆಂಟ್ ಮಾಡೋಕೆ ಬೇಕಾಗುತ್ತೆ. ಅದಕ್ಕೆ ಅಪರಿಚಿತ ಕೋಡ್ ಅಥವಾ ಲಿಂಕ್ ನಿಂದ ಜಾಗರೂಕರಾಗಿರಿ. ಹಾನಿಯಿಂದ ಬಚಾವಾಗಿ ಬಚಾವಾದ್ವಿ ಒಗೆತದಿಂದ. ಇದು ಹೊಸ ಒಗೆತ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ನಂದನಾ ಅವರೊಡನೆ ಸಂದರ್ಶನ. ಆನಂತರ ಜನಪದ ಸಂಗೀತವನ್ನ ಕೇಳುವಿರಿ ಶಶಿಕಲಾ ಹಾಗೂ ಸಂಗಡಿಗರಿಂದ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಸಂದರ್ಶನವನ್ನ ಆಲಿಸುವರೆ. ಹೂವಿನವರು, ಕ್ಯಾಟರಿಂಗ್ನವರು, ಬ್ಯಾಂಡ್ನವರು, ತಗೊಳ್ಳೋಣ. ಎಲ್ಲಾ ಹೋಗುತ್ತೆಪ್ಪ, ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ. ಅರೆ, ಬ್ಯಾಂಕ್ ಸಂಭಳಿಸುತ್ತೆ. ಹೇಗೆ? ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರಿಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ. ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗೋಲ್ಲ. ಹೌದಾ? ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಕೇಳಿ ಪ್ರಗತಿಪರ ರೈತ ಮಹಿಳೆ ನಂದನಾ ಅವರೊಂದಿಗಿನ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಒಬ್ಬ ಸ್ವ ಉದ್ಯೋಗಿ ಮಹಿಳೆಯನ್ನ ಭೇಟಿ ಮಾಡ್ತಾ ಇದ್ದೇವೆ. ಕೃಷಿಯಲ್ಲಿ ಅನೇಕ ಸ್ವ ಉದ್ಯೋಗ ಕಾರ್ಯಗಳನ್ನು ನಾವು ಮಾಡಬಹುದಾಗಿದೆ. ಅದು ಜೇನು ಸಾಕಾಣಿಕೆ ಇರ್ಬೋದು, ರೇಷ್ಮೆ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಆಕಳ ಸಾಕಾಣಿಕೆ ಇರ್ಬೋದು, ಅಥವಾ ಕಾಂಪೋಸ್ಟ್ ತಯಾರಿಕೆ ಇರ್ಬೋದು. ಹೀಗೆ ಹತ್ತಾರು ಉಪಕಸುಬುಗಳು ನಮ್ಮ ರೈತರಿಗೆ ಲಭ್ಯವಿವೆ. ಅದೇ ಥರ ಇವತ್ತು ನಮ್ಮ ಜೊತೆಗೆ ಒಬ್ಬ ಸ್ವ ಉದ್ಯೋಗಿ ಜೇನು ಸಾಕಾಣಿಕೆ ಮಾಡುವ ಮಹಿಳೆಯವರ ಜೊತೆಗೆ ನಾವು ಮಾತಾಡೋಣ. ಇವರ ಹೆಸರು ನಂದನಾ ನಿತಿನ್ ಹೆಗಡೆ ಅಂತ. ಇವರು ತಮ್ಮದೇ ಆದ ಈ ಒಂದು ಜೇನು ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಯಶಸ್ಸಿನ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಇವ್ರ ಜೊತೆಗೆ ಸ್ವಲ್ಪ ಹೊತ್ತು ನಾವು ಮಾತಾಡೋಣ. ನಂದನಾ ನಿತಿನ್ ಹೆಗಡೆಯವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ತೆ. ನಂದನವರೇ, ನಮಗೆ ತುಂಬ ಖುಷಿ ಆಗ್ತದೆ ತಾವು ಕೂಡ ಈ ಒಂದು ಕೃಷಿಯ ಉಪಕಸ್ಬಾದ ಜೇನು ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಸಿಕೊಂಡಿದ್ದೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜೇನು ಸಾಕಾಣಿಕೆ ಬಗ್ಗೆ? ಯಾವಾಗಿಂದ ಆರಂಭ ಮಾಡಿದ್ರಿ? ತಮ್ಮ ಹಿನ್ನೆಲೆ ಏನು? ಅದರಿಂದ ಶುರು ಮಾಡ್ರಿ. ಆಕ್ಚುಲಿ ನನ್ನ ಊರು ಸಾಗರ. ನನ್ನ ಹಸ್ಬೆಂಡ್ ಬಂದು 7 ಜೇನು ಕೃಷಿ ಮಾಡ್ತಾ ಇದ್ರು. ಇವಾಗ 2 ಆಯ್ತು ಜಾಯಿನ್ ಆಗಿ. 2 ಇಂದ ಕಲಿತಾ ಇದ್ದೀನಿ. ಇನ್ನು ಆಕ್ಚುಲಿ ಕಲಿಯೋದಿದೆ. ಫಸ್ಟ್ ನನಗೂ ಭಯ ಇತ್ತು, ಜೇನು ಅಂತ ಅಂದ್ರೆ ಹೊಡಿಯತ್ತೆ ಚುಚ್ಚತ್ತೆ ಅಂತ. ಬಾಕ್ಸ್ ಹತ್ರ ಹೋಗ್ಲಿಕ್ಕೂ ತುಂಬಾ ಭಯ ಪಡ್ತಾ ಇದ್ದೆ, ಬಟ್ ಹಸ್ಬೆಂಡ್ ಫೋರ್ಸ್ ಮಾಡಿ ಬಾ ಏನಾಗಲ್ಲ ಅಂತ ಅಂದಾಗ ಹತ್ರ ಹೋಗಿ ಅವ್ರು ಮಾಡೋದನ್ನೆಲ್ಲ ನೋಡ್ಕೊಳ್ತಾ ಇದ್ದೆ. ಆಮೇಲೆ ಹಂಗೆ ನೋಡ್ತಾ ನೋಡ್ತಾ ಭಯ ಸ್ವಲ್ಪ ಕಮ್ಮಿ ಆಯ್ತು. ಆಮೇಲೆ ನಾನು ಆಕ್ಚುಲಿ ಹೊಡಿಸ್ಕೊಂಡೆ ತುಂಬಾ, ಹೊಡೆದ್ಕೊಂಡ್ಮೇಲೆ ಇನ್ನ ಭಯ ಫುಲ್ ಕಮ್ಮಿ ಆಗೋಗಿದೆ. ಇವಾಗ ನಾನೇ ಹ್ಯಾಂಡ್ಲಿಂಗ್ ಎಲ್ಲ ಮಾಡ್ತೀನಿ, ಜೇನ್ ಜೊತೆ ಖುಷಿ ಆಗತ್ತೆ ವರ್ಕ್ ಮಾಡ್ಲಿಕ್ಕೆ. ನಂದನಾ ಅವರೇ, ನೀವು ಏನು ಓದಿದ್ದೀರಾ? ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿರೋದು. ಊರಲ್ಲೇ ಎಲ್ಲ ಮುಗಿಸಿರೋಷ್ಟೇ. ಬಿ ಕಾಮ್ ಒಂದೇ ಮಾಡಿದ್ದೀರಾ? ಮುಂದೆ ಯಾವ್ದು ಏನು ಮಾಡಿಲ್ಲ? ಅದಾದ ನಂತರ ನಿಮ್ದು ಮದ್ವೆ ಆಗಿದೆ? ಹೌದು, 2 ಇಯರ್ಸ್ ವರ್ಕ್ ಮಾಡಿದ್ದೆ, ಅದಾದ್ಮೇಲೆ ಮದ್ವೆ ಆಗಿರೋದು. ಅವ್ರು ಜೇನು ಕೃಷಿ ಮಾಡ್ತಾ ಇರೋದ್ರಿಂದ ಇಂಟ್ರೆಸ್ಟ್ ಬಂತು. ಓಕೆ, ಅವರು ಬೆಂಬಲದಿಂದ ನೀವು ಇದು ಮಾಡ್ತಾ ಇದ್ದೀರಾ? ಓಕೆ, ಫುಲ್ ಸಪೋರ್ಟ್ ಸಿಕ್ತು. ಈಗ ನಮ್ಗೆ ಜೇನು ಸಾಗಾಣಿಕೆ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೀರಾ? ಓಕೆ, ಇದು ಜೇನು ಸಾಕಾಣಿಕೆ ಬಾಕ್ಸ್ ಇಟ್ಟು ಸ್ಟಾರ್ಟ್ ಮಾಡೋದು ಅಂದ್ರೆ ಇನ್ವೆಸ್ಟ್ಮೆಂಟ್ ಏನು ಜಾಸ್ತಿ ಇರಲ್ಲ, ಇದರಿಂದ ಪರಾಗಸ್ಪರ್ಶ ಚೆನ್ನಾಗತ್ತೆ, ಜೇನುತುಪ್ಪದ ಇಳುವರಿನೂ ಜಾಸ್ತಿ ಬರುತ್ತೆ. ಅಂದ್ರೆ ನಮ್ದು ಊರು ಸಿರ್ಸಿ ಆಗಿರೋದ್ರಿಂದ ಅಲ್ಲಿ ಜೇನುತುಪ್ಪದ ಇಳುವರಿ ಚೆನ್ನಾಗ್ ಬರತ್ತೆ. ಇಲ್ಲಿ ಬ್ಯಾಂಗ್ಳೂರ್ ಕಡೆ ಒಂದು 2-3 ಕೆಜಿ ಸಿಗ್ಬೋದು. ಅಂದ್ರೆ ಮಾರ್ಚ್ ಟೈಮಲ್ಲೆಲ್ಲ ಇಲ್ಲಿ ಹೊಂಗೆ ಎಲ್ಲ ಆಗತ್ತಲ್ಲ, ಹೊಂಗೆ, ಪೆಲ್ಟೋಪೋರಮ್, ಮೇ ಫ್ಲವರ್, ಇದರಿಂದ ಎಲ್ಲ ತುಪ್ಪ ಸಿಗತ್ತೆ ಬ್ಯಾಂಗ್ಳೂರ್ ಸೈಡ್ ನಲ್ಲೂ. ಆಮೇಲೆ ಮಹಿಳೆಯರು ಇದನ್ನ ಆರಾಮಾಗಿ ಮಾಡಬಹುದು. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇದ್ರು ಮಾಡ್ತಾ ಹೋದಂಗೆ ಭಯ ಎಲ್ಲ ಕಡಿಮೆ ಆಗತ್ತೆ, ಇನ್ವೆಸ್ಟ್ಮೆಂಟ್ ಕಮ್ಮಿ ಇರೋದ್ರಿಂದ ಸ್ಟಾರ್ಟ್ ಮಾಡ್ಕೊಬಹುದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ಜೇನ್ ಸಾಕಾಣಿಕೆ ಒಬ್ಬ ಮಹಿಳೆಗೆ ಇದು ಏನು ದೊಡ್ಡದಲ್ಲ. ಇಲ್ಲ ಸರ್, ನಿಮ್ದು ಏನ್ ಈಗ ಮನೆಯವ್ರ ಸಹಕಾರ ಇದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾ? ಹಾ ಹೌದು ಸರ್, ಮನೆಯವ್ರ ಸಪೋರ್ಟ್ ಇದ್ರೆ ಇನ್ನೂ ಹೆಲ್ಪ್ ಆಗತ್ತೆ. ಈಗ ನಿಮ್ ಜೊತೆಗೆ ನಿಮ್ ಮನೇಲಿ ಯಾರ್ಯಾರು ನಿಮ್ಗೆ ಸಹಾಯಕ್ಕೆ ಬರ್ತಾರೆ? ಹಸ್ಬೆಂಡ್ ಮುಂಚೆ ಬರೋದು, ಆಮೇಲೆ ಅತ್ತೆ ಮಾವ ತುಂಬಾ ಸಪೋರ್ಟಿವ್ ಇದಾರೆ. ವಾರದಲ್ಲಿ ನಮ್ದೊಂದು 3-4 ದಿನ ಫೀಲ್ಡ್ ವರ್ಕ್ ಏನೇ ಇರತ್ತೆ, ಡೈಲಿ 100 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ತೀವಿ. ಫೀಲ್ಡ್ ವರ್ಕ್ ಅಂದ್ರೆ ಏನ್ ಮಾಡ್ತೀರಮ್ಮ? ಅಲ್ಲಿ ಜೇನನ್ನ ನೋಡ್ಕೊಳ್ಳೋದು, ಅಂದ್ರೆ ಜೇನ್ ಕುಟುಂಬ ಹೆಂಗಿದೆ, ಆಮೇಲೆ ಡಿವೈಡಿಂಗ್ ಸೀಸನ್ ಅಂತ ಇರತ್ತೆ, ಡಿವೈಡ್ ಮಾಡೋದಿರತ್ತೆ. ಆಮೇಲೆ ನಾವು ಟ್ರೈನಿಂಗ್ ಎಲ್ಲ ಕೊಡ್ತಾ ಇರ್ತೀವಿ, ಟ್ರೈನಿಂಗ್ ಬರ್ತಾರೆ. ಆಮೇಲೆ ಕೆಲವೊಂದ್ಸತಿ ಇವಾಗ ನಾವು ಬ್ಯಾಂಗ್ಳೂರ್ ಸೈಡ್ ಇಟ್ಟಿರೋದ್ರಿಂದ ಹೂವಿನ ಸೀಸನ್ ಎಲ್ಲ ಇರಲ್ಲ ಸಮ್ ಟೈಮ್ಸ್, ಅವಾಗ ಅದಕ್ಕೆ ಫೀಡಿಂಗ್ ಅಂತ ಕೊಡ್ಬೇಕಾಗತ್ತೆ, ಅಂದ್ರೆ ಫ್ಯಾಮಿಲಿ ಡೆವಲಪ್ಮೆಂಟ್ ಗೋಸ್ಕರ ಅದನ್ನೆಲ್ಲ ನೋಡ್ಕೊಂತ ಇರ್ಬೇಕಾಗತ್ತೆ. ಈಗ ನೀವು ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಈಗ ಜೇನು ಅಂದ ತಕ್ಷಣ ನಾವು ಜಾಸ್ತಿ ಕೇಳೋದು ಈಗ ಮರದಲ್ಲಿ ಎಲ್ಲ ಜೋತಾಡ್ತಾ ಇರ ಜೇನು, ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಅಲ್ಲಿ ಅದ ತುದಿಯಲ್ಲಿ ಜೋತಾಡ್ತಿರೋ ದೊಡ್ಡ ದೊಡ್ಡ ಜೇನುಗಳನ್ನ ಕಾಣ್ತೇವೆ ನಾವು, ಅದಕ್ಕೆ ಹೆಜ್ಜೇನು ಅಂತ ನಾವು ಕರಿತೇವೆ. ಆದ್ರೆ ಜನ ಅದ್ರ ಕಡೆ ಹೋಗೋದು ಹೆದರ್ತಾರೆ. ಈಗ ಅದಲ್ದೆ ಈಗ ಕೋಲ್ ಜೇನು ಇದೆ, ಮಿಶ್ರೆ ಜೇನಿದೆ, ತುಡುವೆ ಜೇನಿದೆ, ಈ ತರ ಅನೇಕ ಜೇನುಗಳಿದೆ. ತಾವು ಯಾವ ಜೇನು ಬಗ್ಗೆ ಹೇಳಕ್ ಇಷ್ಟಪಡ್ತೀರಿ? ನಾವು ಮಾಡ್ತಾ ಇರೋ ತುಡುವೆ ಜೇನು ಬಾಕ್ಸಲ್ಲಿ ಅದನ್ನ ಸಾಕ್ಲಿಕ್ಕೆ. ಅಂದ್ರೆ ನೀವು ತುಡುವೆ ಜೇನನ್ನ ನೀವು ಹೆಂಗೆ ಸಂಗ್ರಹಣೆ ಮಾಡ್ತೀರಿ, ಎಲ್ಲಿಂದ ತರ್ತೀರಿ? ಈಗ ಮರದ ಹೊಟ್ಟೆಯಲ್ಲೂ ಇರುತ್ತೆ, ಕೆಲವೊಂದು ಮರದ ಹುತ್ತನ ಬುಡದಲ್ಲೂ ಇರುತ್ತೆ. ಯಾವ ಜೇನನ್ನ ತಾವು ಸಾಮಾನ್ಯವಾಗಿ ಸಂಗ್ರಹಣೆ ಮಾಡ್ತೀರಿ? ತುಡುವೆ ಜೇನೇ ಸರ್, ತುಡುವೆ ಜೇನನ್ನೇ ಬಾಕ್ಸಲ್ಲಿ ಸಾಕ್ಲಿಕ್ಕೆ ಆಗೋದು. ಅದ್ ಬಿಟ್ರೆ ಮೆಲ್ಲಿಫೆರಾ ಅಂತ ಬರುತ್ತೆ, ಅದು ನಮ್ ಕಡೆ ಕಮ್ಮಿ, ನಾರ್ತ್ ಕಡೆ ತುಂಬಾ ಜಾಸ್ತಿ ಇದೆ. ಅದು ಇಲ್ಲಿ ಅಷ್ಟು ಇದಾಗಿಲ್ಲ, ಅದ್ ಮೆಲ್ಲಿಫೆರಾ ತುಂಬಾ ಜನ ಟ್ರೈ ಮಾಡಿದ್ದಾರೆ, ಬಟ್ ಅಷ್ಟು ಚೆನ್ನಾಗಿ ಆಗಲ್ಲ. ಇಲ್ಲಿ ಸ್ವಲ್ಪ ಅದಕ್ಕೆ ಫುಡ್ ಗಳು ಜಾಸ್ತಿ ಬೇಕಾಗತ್ತೆ, ಆ ಕಡೆ ಎಲ್ಲ ಫುಡ್ ಚೆನ್ನಾಗಿ ಸಿಗೋದ್ರಿಂದ ಇಲ್ಲಿ ತುಡುವೆ ಜನ ತುಂಬಾ ಚೆನ್ನಾಗತ್ತೆ. ಅದಕ್ಕೋಸ್ಕರ ತುಡುವೆ ಜನನೇ ಸಾಕ್ಲಿಕ್ಕೆ ಆಗೋದು. ಆಮೇಲೆ ಹೆಜ್ಜೆನೆಲ್ಲ ಬಾಕ್ಸ್ ಅಲ್ಲಿ ಇಟ್ಟು ಸಾಕಕ್ ಆಗಲ್ಲ, ಕೋಲ್ ಜನು ಸಹ ಸಾಕ್ಲಿಕ್ಕೆ ಆಗಲ್ಲ ಬಾಕ್ಸ್ ಅಲ್ಲಿ. ಆಯ್ತು, ಈಗ ನೀವು ತುಡುವೆ ಜೇನನ್ನ ಸಂಗ್ರಹಣೆ ಮಾಡಬೇಕು. ಈಗ ತುಡುವೆ ಜೇನಲ್ಲಿ ಸಾಮಾನ್ಯವಾಗಿ ಒಂದು ಪೆಟ್ಟಿಗೆಯಲ್ಲಿ ಸಾಮಾನ್ಯವಾಗಿ ಎಷ್ಟು ಹುಳಗಳು ಇರಬಹುದು, ಅಥವಾ ಎಷ್ಟು ಒಂದು ಗ್ರಾಮೀಣ ಹುಳ ಅಲ್ಲಿ ಸೇರಿಸ್ತೀರಿ ನೀವು? ಅದು ಒಂದು ಜೇನು ಕುಟುಂಬ ಅಂದ್ರೆ ಎಷ್ಟು ಹುಳಗಳು ಇರಬಹುದು ಸಾಮಾನ್ಯವಾಗಿ? ಆಕ್ಚುಲಿ ಜೇನು ಕುಟುಂಬ ಅಂದ್ರೆ ತುಂಬಾ ಹುಳ ಇರತ್ತೆ, ಡೈಲಿ ಹುಟ್ಟು ಸಾವು ಆಗ್ತಾನೆ ಇರತ್ತೆ. ಅದ್ರಲ್ಲಿ ರಾಣಿ ಜೇನ್ ಬಂದು ಇಂಪಾರ್ಟೆಂಟ್, ರಾಣಿ ಜೇನ್ ಇರ್ಲೇಬೇಕು. ರಾಣಿ ಜೇನ್ ಇತ್ತು ಅಂತ ಅಂದ್ರೆ ಹುಳಗಳೆಲ್ಲ ಬರತ್ತೆ. ಆಕ್ಚುಲಿ ನಾವು ಬಾಕ್ಸಿಗೆಲ್ಲ ಹಾಕ್ತಿವಲ್ಲ, ಅವಾಗ ರಾಣಿ ಜೇನ್ ಸಿಕ್ತು ಅಂತ ಅಂದ್ರೆ ಉಳಿದಿದ್ದೆಲ್ಲ ಆಟೋಮೆಟಿಕ್ ಬಂದ್ಬಿಡ್ತವೆ. ಈಗ ರಾಣಿ ಜೇನು ಅಂದ ತಕ್ಷಣ ಜೇನು ಕುಟುಂಬದಲ್ಲಿ ಅದು ಗುರುತ ಮಾಡಬಹುದಾ? ಈಗ ಒಂದು ಪೆಟ್ಟಿಗೆಗೆ ನೀವು ಒಳಗೆ ಸೇರಿಸಬೇಕಾದ್ರೆ ರಾಣಿ ಜೇನನ್ನ ಅದು ಮಹತ್ವ ಅಂತ ಹೇಳಿದ್ರಿ. ಈಗ ರಾಣಿ ಜೇನನ್ನ ನೀವು ಯಾವ್ದಂತ ಹಾಗು ಸಾವಿರಾರು ಹುಳುಗಳ ಮಧ್ಯೆ ಕಂಡು ಹಿಡಿಬಹುದಾ? ಫೈಂಡ್ ಔಟ್ ಮಾಡಬಹುದು ಸರ್. ಹೆಂಗಿರುತ್ತದು? ಸೈಜ್ ನಲ್ಲಿ ದೊಡ್ಡ ಬರುತ್ತೆ, ಎದೆ ಭಾಗ ಸ್ವಲ್ಪ ದೊಡ್ಡದಿರತ್ತೆ, ಆಮೇಲೆ ರೆಕ್ಕೆಗಳು ಚಿಕ್ಕದಾಗಿರತ್ತೆ, ಆಮೇಲೆ ಕಲರ್ ಅಲ್ಲಿ ಚೇಂಜಸ್ ಇರತ್ತೆ, ಡಾರ್ಕ್ ಇರತ್ತೆ ಸ್ವಲ್ಪ. ಅಂದ್ರೆ ಫಸ್ಟ್ ಟೈಮ್ ಕಷ್ಟ ಆಗತ್ತೆ, ಬಟ್ ಹೋಗ್ತಾ ಹೋಗ್ತಾ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಅದೇ ರಾಣಿನ ಫಸ್ಟ್ ಇಟ್ಕೊಂಡ್ವಿ ಅಂತ ಅಂದ್ರೆ ಬಾಕ್ಸ್ ಗೆ ಎಲ್ಲದೂ ಈಸಿಯಾಗಿ ಬರತ್ತೆ. ಈಗ ಹೊರಗಡೆ ಈ ಜೇನು ಕುಟುಂಬನ ತಾವು ಹೆಂಗ ಸಂಗ್ರಹಣೆ ಮಾಡ್ತೀರಿ? ನಿಮ್ಗೆ ಈಗ ನಮ್ದು ಒಂದು ಜೇನು ಪೆಟ್ಟಿಗೆ ಇದೆ, ಅದರಲ್ಲಿ ನಮ್ಗೆ ಜೇನಿಲ್ಲ. ಈಗ ಜೇನ್ ಒಂದು ಎಲ್ಲೋ ನಾವು ಜಂಗಲಲ್ಲೋ ಅಥವಾ ಎಲ್ಲೋ ಯಾವ್ದೋ ಒಂದು ಊರಲ್ಲಿ ಕಂಡ್ವಿ ಅಂತ ಇಟ್ಕೊಳ್ಳಿ, ನೀವು ಆ ಜೇನನ್ನ ನಿಮ್ಮ ಡಬ್ಬಿಗೆ ಹೆಂಗ್ ಸೇರಿಸ್ಕೋತೀರಿ ನಿಮ್ ಬಾಕ್ಸ್ಗೆ? ಬಾಕ್ಸಿಗೆ ಅದು ಜೇನ್ ಮೇಣನೂ ಇರತ್ತೆ. ಬಾಕ್ಸ್ ಅನ್ನ ತಗೊಂಡೋಗಿ ಫಸ್ಟ್ ರಾಣಿ ಜೇನನ್ನ ತಗೊಂಡ್ಬೇಕು. ರಾಣಿ ಜೇನನ್ನ ಹುಡುಕ್ಬೇಕಾಗತ್ತೆ ಆಕ್ಚುಲಿ. ಫಸ್ಟ್ ರಾಣಿ ಜೇನ್ ತಗೊಂಡು ಅದ್ರ ಸ್ಮೆಲ್ಲಿಗೇನೆ ಎಲ್ಲ ಆಟೋಮೆಟಿಕ್ ಆಗಿ ಬರತ್ತೆ ಬಾಕ್ಸಿಗೆ. ಅಲ್ಲ, ಈಗ ಮರದ ತೊಗಟೆ ಅಥವಾ ಹೊಟ್ಟೆ ಅಥವಾ ಈಗ ಹುತ್ತಿನ ಬುಡದಲ್ಲಿ ಇರುತ್ತೆ, ನೀವು ಅದನ್ನ ಫುಲ್ ಓಪನ್ ಮಾಡ್ಬೇಕಾ? ಹಾ ಸರ್, ಸ್ವಲ್ಪ ಓಪನ್ ಮಾಡಿ ಅದನ್ನ ತೆಗೆದು ಬಾಕ್ಸಿಗೆ ಹಾಕೋಬೇಕಾಗತ್ತೆ. ಈಗ ಜೇನ್ ರೊಟ್ಟು ಅಂತೇವಲ್ಲ, ಅದನ್ನ ಈಗ ಈ ಅರಣ್ಯದಲ್ಲಿ ಸಿಗ್ತದಲ್ಲ, ಅದು ಏನು ಮರದಲ್ಲಾಗ್ಲಿ ಅಥವಾ ಹುತ್ತಿನಲ್ಲಿ, ಅದನ್ನು ಕೂಡ ಸಂಗ್ರಹಣೆ ಮಾಡಬಹುದಾ ನೀವು ಜೇನ್ ಪೆಟ್ಟಿಗೆಯಲ್ಲಿ? ಮಾಡಬಹುದು ಸರ್. ಆಮೇಲೆ ಜೇನ್ ರಟ್ಟಿಂದ ತುಂಬಾ ಯೂಸಸ್ ಇದೆ. ಈಗ ವ್ಯಾಕ್ಸ್ ಇಂದ ಲಿಪ್ ಬಾಮ್ ಗೆಲ್ಲ ತುಂಬಾ ಯೂಸ್ ಆಗತ್ತೆ. ಅದು ಆಕ್ಚುಲಿ ನಾವು ಈಗ ಹೊಸದಾಗಿ ಶುರು ಮಾಡಿದೀವಿ, ವ್ಯಾಕ್ಸ್ ಇಂದ ಲಿಪ್ ಬಾಮ್ ನು ಸ್ಟಾರ್ಟ್ ಮಾಡ್ಕೊಂಡಿದೀವಿ ಇವಾಗ. ಈಗ ಜೇನು ಅಂದ ತಕ್ಷಣ ಈಗ ಅದನ್ನ ಈ ಒಂದು ಬಾಕ್ಸ್ ಅಲ್ಲಿ ಇರಂತ ಜೇನು ಕುಟುಂಬನ ಎರಡು ಮಾಡಕ್ ಬರುತ್ತಾ? ಹಾ ಸರ್, ಅದನ್ನೇ ಡಿವಿಷನ್ ಅಂತ ಹೇಳ್ತೀವಿ ನಾವು. ಒಂದ್ ಬಾಕ್ಸ್ ಅಂದ್ರೆ ಎರಡು ಬಾಕ್ಸ್ ಮಾಡ್ಕೊಳ್ಬಹುದು, ಈಸಿಯಾಗಿ ಮಾಡ್ಕೊಬಹುದು. ಹೆಂಗ್ ಮಾಡಬಹುದು ಸ್ವಲ್ಪ ಹೇಳಿ? ಡಿವಿಷನ್ ಟೈಮ್ ಅಂತ ಇರತ್ತೆ, ಅದು ಫುಲ್ ಆಗತ್ತೆ. ಆಕ್ಚುಲಿ 6 frames ಅಥವಾ 8 frames ಬಾಕ್ಸ್ ಇರತ್ತೆ, ಅದು 6 frame ಫುಲ್ ಆದಾಗ ಇನ್ನೊಂದ್ ಬಾಕ್ಸ್ ಗೆ ರಾಣಿ ಸಮೇತ ಒಂದ್ ಬಾಕ್ಸ್ ಅಲ್ಲಿ ಬಿಟ್ಟು ಮತ್ತೊಂದ್ರಲ್ಲಿ ಅಂದ್ರೆ ಡಿವೈಡ್ ತಗೊಂಬೇಕಾಗತ್ತೆ. ಡಿವೈಡ್ ಆದ ಹೇಗೆ? ಅದು ಈಗ 6 frame ಇದ್ರೆ ಅದ್ರಲ್ಲಿ 2 frame ಅನ್ನ ತೆಗ್ದು ಬೇರೆ ಬಾಕ್ಸಿಗೆ ಹಾಕ್ಬೇಕು. ಆಯ್ತು, ಈಗ ಪ್ರೇಮ್ ಅನ್ನ ಮಾಡ್ಕೊಂಡ್ರಿ, ಈಗ ಒಂದು ಪ್ರೇಮ್ ಅಲ್ಲಿ ಒಂದ್ ರಾಣಿ ಇದೆ, ಇಡೀ ಕುಟುಂಬದಲ್ಲಿ ಆ ರಾಣಿ ಕಂಟ್ರೋಲ್ ಅಲ್ಲಿ ಇರುತ್ತೆ, ಏನು ಅದು ನಿಯಂತ್ರಣ ಮಾಡ್ಕೊಂಡಿರುತ್ತೆ. ಈಗ ಇನ್ನೊಂದು ಬಾಕ್ಸ್ ತಗೊಂಡ್ಬಂದ್ರಿ, ಮತ್ತೆ ಇನ್ನೊಂದು ಬಾಕ್ಸ್ ಇದು ಸ್ವಲ್ಪ ಹುಳ ತಗೊಂಬಿಡಕ ನಮ್ಗೆ ಬರಲ್ಲ, ಯಾಕಂದ್ರೆ ಆ ರಾಣಿ ನಿಮ್ ಬಿಟ್ಕೊಡಲ್ಲ. ನೀವು ಇನ್ನೊಂದು ಪೆಟ್ಟಿಗೆಗೆ ಮತ್ತೆ ಹೇಗೆ ಇನ್ನೊಂದ್ ರಾಣಿ ಮಾಡ್ಕೊಳ್ತೀರಾ? ಹೇಗೆ ಅದು ತಾನಾಗೆ ಇನ್ನೊಂದ್ ರಾಣಿ ಮಾಡ್ಕೊಳತ್ತೆ, ಅದು ಸೆಲ್ ಮಾಡ್ಕೊಳತ್ತೆ. ಅದು 9-10 ದಿನಕ್ಕೆ ರಾಣಿ ಹೊರಗಡೆ ಬರತ್ತೆ ಸರ್. ಅದನ್ನ ನೀವು ನೋಡ್ಕೊತಾ ಇರ್ಬೇಕಾ? ಹಾ ಹೌದು, 9 ದಿನ ತನಕ ನೋಡೋ ನೆಸೆಸಿಟಿ ಇಲ್ಲ, ಅದ್ ಮಾಡ್ಕೊಂಡಿರತ್ತೆ. ಬಟ್ ಒಂದ್ಸತಿ ಚೆಕ್ ಮಾಡ್ಬೋದು ಮಾಡ್ಕೊಂಡಿದ್ಯೋ ಇಲ್ವೋ ಅಂತ. ಕೆಲಸತಿ ಅಂದ್ರೆ ಮಳೆ ಗಿಳ ಆತರ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಆಮೇಲೆ 9-10 ದಿನಕ್ಕೆ ರಾಣಿ ಬರತ್ತೆ, ಆಮೇಲೆ ಡೆವಲಪ್ಮೆಂಟ್ ಆಗತ್ತೆ. ಆ ಟೈಮಲ್ಲಿ ಸ್ವಲ್ಪ ಶುಗರ್ ಫೀಡಿಂಗ್ ಎಲ್ಲ ಮಾಡ್ಬೇಕು. ಹೂವಿನ ಸೀಸನ್ ಇದ್ರೆ ಪ್ರಾಬ್ಲಮ್ ಇಲ್ಲ, ಇಲ್ಲ ಅಂದ್ರೆ ಫೀಡಿಂಗ್ ಮಾಡ್ಬೇಕಾಗತ್ತೆ. ಅಂದ್ರೆ ಅಲ್ಲ, ಈಗ ರಾಣಿ ಕೋಶನ ತೆಗೆದು ಅಲ್ಲಿ ಇಟ್ಕೋಬೇಕಾ ಹೊಸ ಬಾಕ್ಸ್ ಅಲ್ಲಿ? ಇಡೋದ್ ಬೇಡ ಸರ್, ತಾನಾಗೆ ಅದ್ ಮಾಡ್ಕೊಳತ್ತೆ ಸೆಲ್. ಆ ಮಾಡಿದಾಗ ಜೇನುಗಳೇ ಮಾಡ್ಕೊಳತ್ತೆ. ಹಾ, ಮಾಡ್ಕೊಳ್ಳುತ್ತೆ. ಆವಾಗ ಆ ಜೇನು ಆ ರಾಣಿನ ಹೊಸ ರಾಣಿನ ತೆಗೆದು ಇಲ್ಲಿ ಇಡಬೇಕು. ಇನ್ನೊಂದು ಪೆಟ್ಟಿಗೆ ಒಂದ್ ರಾಣಿ ಒಂದ್ ಬಾಕ್ಸ್ ಅಲ್ಲಿ ಇರತ್ತಲ್ವ, ನಾವ್ ಡಿವೈಡ್ ಮಾಡ್ತೀವಿ, ಹಳೆ ಬಾಕ್ಸ್ ಅಲ್ಲೇ ರಾಣಿನ ಬಿಡ್ತೀವಿ, ಮತ್ತೆ ಇನ್ನೊಂದು ಬಾಕ್ಸ್ ನಲ್ಲಿ ಜೇನುಗಳೇ ಸೆಲ್ ಮಾಡ್ಕೊಳತ್ತೆ. ಅದರಿಂದನೇ ರಾಣಿ ಹೊರಗ್ ಬರತ್ತೆ, ತಾವ್ ತಾವೇ ಮಾಡ್ಕೊಂಡಿರ್ತಾರೆ, ಅವರೇ ಮಾಡ್ಕೊಳತ್ತೆ, ನಾವೇನು ಮಾಡಲ್ಲ. ಜೇನು ಕುಟುಂಬ ಒಂದೇ ಇದ್ದಾಗ ಸಾಧ್ಯನಾ? ಹಾ ಸರ್, ಒಂದೇ ಇದ್ದಾಗ ಒಂದಿಷ್ಟು ಹುಳುಗಳನ್ನ ನೀವು ಇನ್ನೊಂದು ಬಾಕ್ಸ್ ಗೆ ನೀವು ಹಾಕಬಹುದಾ? ಹಾ ಹಾಕ್ಬಹುದು. ಅಂದ್ರೆ ಅವು ಮತ್ ವಾಪಸ್? ಇಲ್ಲ ಅಂದ್ರೆ ದೂರ ಇಡ್ಬೇಕಾಗತ್ತೆ, ಹತ್ರದಲ್ಲೇ ಇಡ್ಲಿಕ್ಕೆ ಆಗಲ್ಲ. ಹತ್ರದಲ್ಲಿ ಸೇರ್ಕೊಂಡ್ಬಿಡ್ತಾವೆ. ಸೊ ಅಂದ್ರೆ ಅವು ಬಹುಶಃ ಅವು ಈ ತರ ತೀರ್ಮಾನಕ್ಕೆ ಬರ್ಬೋದು, ನಮ್ಗೆ ರಾಣಿ ಇಲ್ಲ, ನಾವು ಹೊಸ ರಾಣಿ ಮಾಡ್ಕೋತೇವೆ ಮಾಡ್ಕೋಬೇಕು ಅಂತ. ಹೌದು, ರಾಣಿ ಇಲ್ಲ ಅಂತ ಅದಕ್ಕೆ ಒಂದ್ಸತಿ ಗೊತ್ತಾಗತ್ತೆ ಮೈಂಡ್ ಗೆ, ಅದ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಈಗ ಉತ್ಪಾದನೆ ಬಗ್ಗೆ ಹೇಳಿಮ್ಮ. ಈಗ ತಾವು ಜೇನು ಪೆಟ್ಟಿಗೆ ಇಟ್ಕೊಂಡು ಮತ್ತೆ ಜೇನು ಕುಟುಂಬನ ಸಾಕಾಣಿಕೆ ಶುರು ಮಾಡಿದ್ಮೇಲೆ ಈ ಉತ್ಪಾದನೆ ಬಗ್ಗೆ ಸ್ವಲ್ಪ ಹೇಳಿ, ಹೇಗೆ ಉತ್ಪಾದನೆ ಆಗ್ತದೆ, ಉತ್ಪಾದನೆ ಎಷ್ಟು ದಿನಕ್ಕೆ ಸಿಗುತ್ತೆ, ಯಾವ ಸಂದರ್ಭದಲ್ಲಿ ನಾವು ಅದನ್ನು ನಾವು ಜೇನನ್ನ ಹಾರ್ವೆಸ್ಟ್ ಮಾಡ್ಬೋದು? ನಮ್ದು ಸಿರ್ಸಿ ಆಗಿರೋದ್ರಿಂದ ಮಾರ್ಚ್ ಟು ಏಪ್ರಿಲ್ ತನಕ ಅಲ್ಲಿ ಸೀಸನ್ ಇರತ್ತೆ. ಒಂದ್ ಬಾಕ್ಸ್ ಇಂದ ಒಂದ್ 6-7 ಮಲೆನಾಡಲ್ಲಿ. ಹೌದು ಸರ್, ಮಲೆನಾಡು. ಅಂದ್ರೆ ಮಾರ್ಚ್ ಇಂದ ಏಪ್ರಿಲ್ ತನಕ ಫುಲ್ ಹಾರ್ವೆಸ್ಟಿಂಗ್ ಇರತ್ತೆ ಅಲ್ಲಿ. ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರತ್ತೆ, ಒಂದ್ 10-15 ಡೇಸ್ ಎಲ್ಲ ಬರ್ತಾ ಇರತ್ತೆ. ಫಾರೆಸ್ಟ್ ಫ್ಲವರಿಂಗ್ ಎಲ್ಲ ಅವಾಗ್ಲೇ ಆಗಿರೋದ್ರಿಂದ ಆ ಟೈಮಲ್ಲಿ ಸಿಗತ್ತೆ. ಆ ಟೈಮ್ ಎಷ್ಟು ದಿನಕ್ಕೆ ಒಂದ್ಸರಿ ನೀವು ಜೇನನ್ನ ತೆಗಿಬಹುದು? ಒಂದು 15 ದಿವಸ, 15 ದಿವಸಕ್ಕೆ ಒಂದ್ಸರಿ ಜೇನು ಬಹುದು. ಒಂದ್ ಪೆಟ್ಟಿಗೆಯಲ್ಲಿ ಒಂದು ಕುಟುಂಬದ ತುಪ್ಪ ತೆಗಿಬಹುದು. ಹೌದು ಹೌದು, ಒಂದ್ ಪೆಟ್ಟಿಗೆಯಿಂದ ಅದೇ 6-7 kg. ಈಗ ಅದು ಸಂಗ್ರಹಣೆ ಮಾಡಿದ ಎಲ್ಲ ತುಪ್ಪನ ತೆಗೆದು ಬಿಡ್ತಾರೆ ಹೆಂಗೆ? ಅಂದ್ರೆ ಹನಿ ಚೇಂಬರ್ ಅಂತ ಒಂದ್ ಬರುತ್ತೆ, ಜೇನು ಕೋಣೆ ಅಂತ, ಅದರಿಂದ ಮಾತ್ರ ಹನಿ ಎಕ್ಸ್ಟ್ರಾಕ್ಟ್ ಮಾಡುವಂತದ್ದು. ಕೆಳಗಡೆ ಬರೋದು ಸಂಸಾರ ಕೋಣೆ ಅಂತ ಆಗಿರತ್ತೆ, ಅಲ್ಲಿದ್ದ ಜೇನು ಮುಟ್ಟೋದಿಲ್ಲ. ಇಲ್ಲ ಸರ್, ಅದು ಅದಕ್ಕೋಸ್ಕರ ಅಂತಾನೆ ಬಿಟ್ಬಿಡ್ತೀವಿ. ಮೇಲ್ಗಡೆ ಮಾತ್ರ ಜೇನು ತಗೊಂಬೇಕಾಗತ್ತೆ. ಅದರಿಂದ ಆಮೇಲೆ ಜೇನನ್ನ ಬಿಸಿ ಏನು ಮಾಡಬಾರ್ದು ಆಕ್ಚುಲಿ. ಆಮೇಲೆ ತೆಗಿಲಿಕ್ಕೂ ಮೆಥಡ್ ಇರತ್ತೆ ಅದಕ್ಕೆ. ಹೆಂಗೆ ತೆಗಿತೀರಿ ಈಗ ಜೇನು ರೊಟ್ಟಿಯಿಂದ ತುಪ್ಪನ್ನ ಹೆಂಗ್ ಬೇರ್ಪಡಿಸ್ತೀರಿ? ಅದು ಮಷಿನ್ ಬರತ್ತೆ ಸರ್, ಆಕ್ಚುಲಿ ಫುಲ್ ಸೀಲ್ಡ್ ಅಂತ ಕರಿತೀವಿ ನಾವು. ಆ ಸೀಲ್ಡ್ ಆಗಿರೋ ಹನಿ ಮಾತ್ರ ಮೆಷಿನಿಗೆ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ಸೀಲ್ಡ್ ಆಗಿಲ್ಲ ಅಂತ ಅಂದ್ರೆ ಅದು ಹುಳಿ ಬರುತ್ತೆ ತುಪ್ಪ. ಆಕ್ಚುಲಿ ಅವಾಗ ಅದನ್ನ ಬಿಸಿ ಮಾಡ್ತಾರೆ, ಅವಾಗ ಬಿಸಿ ಮಾಡಿದಾಗ ಅದ್ರಲ್ಲಿ ಇರೋ ಅಂಶಗಳೆಲ್ಲ ಹೋಗ್ಬಿಡತ್ತೆ. ನಾವು ಕರೆಕ್ಟ್ ಮೆಥಡ್ ನಲ್ಲಿ ತೆಗ್ದ್ವಿ ಅಂತ ಅಂದ್ರೆ ಹುಳಿ ಏನು ಬರಲ್ಲ. ಅವಾಗ ಅಂದ್ರೆ ನೀವು ನಂದನ ಅವರೇ, ನೀವು ಸಂಗ್ರಹಣೆ ಮಾಡಿದ ಜೇನು ಯಾವ್ದೇ ತರದಿಂದ ಅದು ಕೆಡದಿಲ್ಲ, ಬಹಳ ದಿನ ಇಡಬಹುದು ಅಂತ, ಮುನ್ನೆಚ್ಚರಿಕೆ ಕ್ರಮ ಇಡಬಹುದು? ಏನ್ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗತ್ತೆ ಈ ಜೇನನ್ನ ಹಾರ್ವೆಸ್ಟ್ ಮಾಡಬೇಕಾದ್ರೆ? ಅದೇ ಸೀಲ್ಡ್ ಒಂದ್ ತೆಗಿಬೇಕು, ತೆಗಿಬೇಕಾದ್ರೆ ಸೀಲ್ಡ್ ಒಂದ್ ತೆಗ್ದು ಆಮೇಲೆ ಬಾಕ್ಸ್ ಹಾಕಿದ್ಮೇಲೆ ಗಾಳಿ ಏನು ಹೋಗ್ಬಾರ್ದು, ಕ್ಯಾಪ್ ನ ಕರೆಕ್ಟ್ ಆಗಿ ಹಾಕ್ಬೇಕು. ನಮ್ಮ ಹತ್ರನೇ ತಗೊಂಡವ್ರು ಅದೇ ಕ್ಯಾಪ್ ಎಲ್ಲ ಕರೆಕ್ಟ್ ಆಗಿ ಹಾಕೊಳ್ಳಿ ಅಂತ ಹೇಳ್ತೀವಿ ನಾವು. ಕರೆಕ್ಟ್ ಆಗಿ ತೆಗ್ದ್ವಿ ಅಂತ ಅಂದ್ರೆ ಹುಳಿ ಬರದೇ ಇಲ್ಲ. ಆಮೇಲೆ ಬಿಸಿ ಯಾವ್ದೇ ಕಾರಣಕ್ಕೂ ಮಾಡ್ಲೇಬಾರ್ದು, ತೆಗೆದು ಜೇನು ತುಪ್ಪನ ಬಿಸಿ ಮಾಡಬಾರ್ದು. ಆಯ್ತು, ಈಗ ಒಂದು ಪೆಟ್ಟಿಗೆಯಲ್ಲಿ ಸಾಮಾನ್ಯ ಒಂದು ವರ್ಷಕ್ಕೆ ತಾವು ಎಷ್ಟು ತುಪ್ಪ ತೆಗಿತೀರಿ ಒಂದು ಪೆಟ್ಟಿಗೆಯಿಂದ? ಸಾಮಾನ್ಯವಾಗಿ ಅಜಮಾಸ್ 5-6 ಸರ್, ಪೆಟ್ಟಿಗೆಯಿಂದ ಅಂದ್ರೆ 5-6 ಒಂದು ವರ್ಷಕ್ಕೆ ತೆಗಿತೀರಿ? ಹೌದು. ಅಂದ್ರೆ ಎರಡು ಸಾರಿ ನೀವು ಅದು ಕಟಾವಿಗೆ ಬರುತ್ತಾ ಹೆಂಗ? ಇಲ್ಲ ಇಲ್ಲ, ಅಂದ್ರೆ ನಮ್ ಕಡೆ ಒಂದೇ ಸರ್ತಿ ಬರೋದು, March-April ಅಷ್ಟೇ ಬರೋದು. ಮತ್ತೆ ಉಳಿದ ವರ್ಷದಾದ್ಯಂತ ನೀವೇ ಫೀಡ್ ಮಾಡಬೇಕು? ಅಂದ್ರೆ ಮಳೆಗಾಲದಲ್ಲಿ ಅಷ್ಟೇ ಫೀಡ್ ಮಾಡಿದ್ರೆ ಸಾಕು. ಅಂದ್ರೆ ನಮ್ ಕಡೆ ತುಂಬಾ ಮಳೆ ಇರತ್ತಲ್ವಾ, ಅದಕ್ಕೆ ಹೋಗ್ಲಿಕ್ ಆಗಲ್ಲ, ಕೆಲಸ ಮಾಡಕ್ ಆಗಲ್ಲ ಅನ್ನೋ ರೀಸನ್ ಗೆ ಆ ಟೈಮಲ್ಲಿ ಮಾತ್ರ ಫೀಡ್ ಮಾಡ್ತೀವಿ. ಫೀಡ್ ಮಾಡೋದು ಏನು, ಜೇನು ರಕ್ಷಣೆ ಮಾಡ್ಕೊಳಕ ಹೆಂಗೆ? ಹೌದು ಸರ್, ರಕ್ಷಣೆ ಮಾಡ್ಕೊಳಕ್ಕೆ, ಆಮೇಲೆ ಅದು ಕಟ್ಲಿಕ್ಕೆ ಈಸಿ ಆಗ್ಲಿ ಅನ್ನೋದಕ್ಕೆ. ಜೇನು ರಕ್ಷಣೆ ಅಂದ್ರೆ ಈಗ ಬಿಟ್ಟು ಹೋಗ್ಬಾರ್ದು ಅಂತ? ಹೌದು. ಆಮೇಲೆ ಫ್ಲವರಿಂಗ್ ಅಂದ್ರೆ ಹೂವಿನ ಸೀಸನ್ ಎಲ್ಲ ಇಲ್ಲ ಅಂತ ಅಂದ್ರೆ ಫುಡ್ಡಿಗೆ ಪ್ರಾಬ್ಲಮ್ ಆಗತ್ತೆ. ಅಂದ್ರೆ ಅದು ಹೂ ಎಲ್ಲಿ ಇದು ಈ ಸ್ವಂತ ಉದ್ಯೋಗ ಮನೆಯಲ್ಲಿ ಎಲ್ಲರೂ ನಿಮ್ ಕೈ ಜೋಡಿಸಿದ್ದಾರೆ? ಹಾ ಹೌದು ಸರ್, ಎಲ್ಲ ಸಪೋರ್ಟ್ ಇರೋದ್ರಿಂದನೇ ಮಾಡ್ಲಿಕ್ಕೆ ಖುಷಿ ಆಗುತ್ತೆ. ಜೇನು ಕಚ್ಚಿದ್ರೆ ನಿಮ್ಗೆ ಏನು ಅನ್ಸೋದಿಲ್ಲ? ಇಲ್ಲ, ಇವಾಗ ಏನು ಅನ್ಸಲ್ಲ, ಮುಂಚೆ ತುಂಬಾ ಭಯ ಇತ್ತು, ಇವಾಗ ಹೊಡ್ಸ್ಕೊಂಡು ಅಭ್ಯಾಸ ಆಗಿದೆ. ಜಾಸ್ತಿ ಉತ್ಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಜಾಸ್ತಿ ಹೂವಿರಂತ ಪ್ರದೇಶಕ್ಕೆ ಹೋಗ್ಬೇಕಾ ಅಥವಾ ಜೇನುತುಪ್ಪ ಜಾಸ್ತಿ ಉತ್ಪಾದನೆ ಆಗ್ಬೇಕಂದ್ರೆ? ಅವಾಗ ಮೈಗ್ರೇಷನ್ ಮಾಡ್ತಾ ಇರ್ಬೇಕು, ಎಲ್ಲಿ ಯಾವ್ಯಾವ್ದು ಮಾಡ್ತಾ ಇದಾರೆ ಅಂತ. ಫ್ಲವರಿಂಗ್ ಎಲ್ಲ ಈಗ ಸೂರ್ಯಕಾಂತಿ ಎಲ್ಲ ಬೆಳೀತಾರಲ್ವಾ, ಆತರ ನಮಗೆಲ್ಲ ಗೊತ್ತಿರ್ಬೇಕು ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಅಂತ. ಅವಾಗ ಮೈಗ್ರೇಷನ್ ಮಾಡಿದ್ರೆ ಜೇನುತುಪ್ಪ ಯಾವಾಗ್ಲೂ ಸಿಗ್ತಾ ಇರತ್ತೆ. ಇದು ರಕ್ಷಣೆ, ಜೇನ್ ಪೆಟ್ಟಿಗೆ ರಕ್ಷಣೆ ಕೂಡ ಮಹತ್ವದ್ದೆ ಅಲ್ಲ, ಯಾಕಂದ್ರೆ ನೀವು ಇಲ್ಲ ಅಂದ್ರೆ ಯಾರು ತಗೊಂಡು ಹೋಗ್ಬಹುದು, ಎತ್ಕೊಂಡು ಹೋಗ್ಬಹುದು, ಜೇನು ಕುಟುಂಬನೇ ಮಾಯ ಆಗ್ಬಿಡ್ತದಲ್ಲ. ಎಕ್ಸ್ಪೀರಿಯನ್ಸ್ ನಮಗೂ ಆಗಿದೆ, ಪಾಪ ಈ ಹುಳಗಳು ಕೂಡ ನಾಶ ಆಗ್ಬಿಡ್ತವೆ. ಸೊ ನೀವು ಎರಡರಷ್ಟು ಕಾಳಜಿ ತಗೋಬೇಕಾಗುತ್ತೆ. ಹೌದು. ಹೆಂಗೆ ಕಾಳಜಿ ತಗೋತೀರಿ ಅದ್ರ ಬಗ್ಗೆ? ಅಂದ್ರೆ ನಾವು ಇವಾಗ ಬೇರೆ ಬೇರೆ ಸೈಟ್ ಗಳಲ್ಲೂ ಇಡೋದ್ರಿಂದ ಅದನ್ನೆಲ್ಲ ನೋಡ್ತೀವಿ. ನಮ್ದು ಒಂದ್ಸತಿ ಹಂಗೆ ಆಗಿತ್ತು, ಜೇನ್ ಬಾಕ್ಸ್ ಬಿಟ್ಟು ಫ್ರೇಮ್ ಸಮೇತ ತಗೊಂಡ್ ಹೋಗ್ಬಿಟ್ಟಿದಾರೆ, ಹುಳ ಎಲ್ಲ ಅರ್ಧ ಇದೆ ಅರ್ಧ ಹೋಗಿದೆ. ಅದ್ ಆಕ್ಚುಲಿ ನಮ್ಗೆ ತುಂಬಾ ಲಾಸ್ ಆಯ್ತು, ತುಂಬಾ ಬಾಕ್ಸಸ್ ಹೋಯ್ತು ಅವಾಗ. ಹಂಗಾಗಿ ನೀವು ಸಾಕೊಂಡಿದ್ದ ಜೇನು ಕುಟುಂಬಗಳೆಲ್ಲ ನಾಶ ಆಯ್ತಂದ್ರೆ ಅದು ತುಂಬಾ ಬೇಜಾರಾಗುತ್ತೆ. ನಿಜವಾಗ್ಲೂ ಸರ್, ನಿಜ ಬೇಜಾರಾಗತ್ತೆ. ಯಾಕಂದ್ರೆ ಒಂದ್ ಜೇನ್ ಕುಟುಂಬ ನೀವು ಸಂಗ್ರಹಣೆ ಮಾಡೋದು ಹುಡುಗಾಟಿಗೆ ವಿಷಯ ಅಲ್ಲ. ಹೌದು ಹೌದು, ಯಾಕಂದ್ರೆ ನಿಮ್ಗೆ ಜೇನ್ ಸಿಗದೆ ಅದು ವಿರಳ. ಹೌದು, ಇವಾಗ ಜೇನು ಸಂತತಿನೂ ಕಮ್ಮಿ ಆಗ್ತಾ ಇರೋದು. ಯಾಕಂದ್ರೆ ಅದು ಈಗ ಕೀಟನಾಶಕ ಬಳಸೋದಿರ್ಲಿ ಅಥವಾ ಹೂವಿನ ಅಲಭ್ಯತೆ ಇರ್ಲಿ, ಈಗ ಬೇರೆ ಬೇರೆ ಕಾರಣ ಇದಾವೆ. ಈಗ ಕೆಲವೊಂದು ಕೀಟಗಳು ಕೂಡ ಅವು ದಾಳಿ ಮಾಡಿ ನಾಶ ಮಾಡ್ತವೆ, ಅಥವಾ ಈಗ ಕೆಲವೊಂದು ಬೇರೆ ಬೇರೆ ಜೀವಿಗಳು ಕೂಡ ಈ ಜೇನು ಹುಳನ್ನ ತಿಂದು ಬದುಕೋವಿದಾವೆ. ಹೌದು ಹೌದು. ಅಂತದ್ರಲ್ಲಿ ಈಗ ಜೇನು ಪೆಟ್ಟಿಗೆ ಇಟ್ಟಿದ ತಕ್ಷಣ ಈಗ ಬುಡದಲ್ಲಿ ಏನ್ ಇಡ್ತೀರಿ? ಕೆಳಗಡೆಯಿಂದ ಭೂಮಿ ಮೇಲಿಂದ ಆ ಪೆಟ್ಟಿಗೆಗೆ ಹುಳುಗಳು ಬೇರೆ ಹುಳುಗಳು ಹತ್ತಬಾರ್ದಿದ್ದಂಗೆ ಏನ್ ಮಾಡ್ತೀರಿ? ಅದು ಸ್ಟ್ಯಾಂಡ್ ಇರತ್ತೆ, ಸ್ಟ್ಯಾಂಡ್. ಆ ಸ್ಟ್ಯಾಂಡ್ ಅನ್ನು ಯಾವ ಜಾಗದಾಗ ಇಟ್ಟಿರ್ತೀರಿ? ಆ ಸ್ಟ್ಯಾಂಡ್ ಈ ಜಾಗ ಇಟ್ಟಿರ್ತಾರಲ್ಲ, ಅದ್ರ ಸುತ್ತಮುತ್ತ ಬುಡದಲ್ಲಿ ಏನ್ ಇಟ್ಟು ಹಾಕಿರ್ತೀರಿ? ಬುಡದಲ್ಲಿ ನಾವು ಲಕ್ಷ್ಮಣ್ ರೇಖಾ ಹಾಕ್ತೀವಿ, ಅದರಿಂದ ಇರುವೆಗಳು ಬರಬಾರ್ದು ಅನ್ನೋ. ಹೌದು. ಇಲ್ಲಾಂದ್ರೆ ನೀವು ನೀರಿನ ಕುಂಡದಲ್ಲಿ ಇದನ್ನು ಇಟ್ಟು ಮೇಲೆ ಇಡಬಹುದಲ್ಲ, ಯಾಕಂದ್ರೆ ನೀರು ದಾಟಿ ಅವು ಹೋಗೋದಿಲ್ಲ. ಹೌದು ಹೌದು, ಬಟ್ ಅದಾದ್ರೆ ನೀರನ್ನ ಹಾಕ್ತಾ ಇರ್ಬೇಕು, ನೋಡ್ತಾ ಇರ್ಬೇಕಾಗತ್ತೆ. ಅಂದ್ರೆ ಕೆಲವು ಸತಿ ನಾವ್ ಇಲ್ಲಿಂದ ಊರಿಗೆ ಹೋದ್ವಿ ಅಥವಾ ಊರಿಂದ ಇಲ್ಲಿಗೆ ಬಂದ್ವಿ ಅಂತಂದ್ರೆ ನೀರ್ ಹಾಕಕ್ ಒಬ್ರು ಇರ್ಬೇಕಾಗತ್ತೆ. ಲಕ್ಷ್ಮಣ್ ರೇಖೆ ಆದ್ರೆ ಹಂಗ ಸ್ವಲ್ಪ ದಿನ ಬರತ್ತೆ ಅದು, ಹಂಗಾಗಿ ಅದನ್ನ ಹಾಕ್ತೀವಿ. ಅಂದ್ರೆ ಇವಾಗ ಯಾವ್ದಾದ್ರು ಪ್ರಾಣಿ ಬಂದ್ವು, ಆಮೇಲೆ ಪಕ್ಷಿಗಳು ಮೇಲೆ ಎಲ್ಲ ಬರ್ತಾ ಇದ್ವು, ಸೊ ಅವು ಏನು ತೊಂದರೆ ಕೊಡಲ್ವಾ ಅದಕ್ಕೆ? ಹಾ, ಬೀಸ್ ಬರ್ಡ್ ಅಂತ ಒಂದ್ ಬರ್ಡ್ ಇದೆ, ಅದು ಬೀಸ್ ನ ತಿನ್ನತ್ತೆ ಆಕ್ಚುಲಿ. ಅದು ಈ ಕಡೆ ಎಲ್ಲೂ ಇಲ್ಲ, ನಮ್ ಕಡೆ ಆ ಕಡೆ ಸಿರ್ಸಿ ಭಾಗದಲ್ಲೆಲ್ಲ ಸ್ವಲ್ಪ ಇದೆ ಅದು, ಅದರಿಂದ ಸ್ವಲ್ಪ ಪ್ರಾಬ್ಲಮ್. ಅದು ಯಾವ್ದು ಪಕ್ಷಿ ಅಂತ ಹೇಳ್ತೀರಾ? ಬೀಟರ್ ಅದು. ಆಮೇಲೆ ಇಲ್ಲಿ ಬೆಂಗಳೂರ್ ಕಡೆ ಅದೇನು ಪ್ರಾಬ್ಲಮ್ ಇಲ್ಲ, ಇನ್ನು ಕೆಲವು ಕಡೆ ಎಮ್ಎ ಮಿಲ್ಸ್ ಅಥವಾ ಆ ಕಡೆ ಏನಾದ್ರು ಹೋದ್ರೆ ಸ್ವಲ್ಪ ಕರಡಿಗಳ ಪ್ರಾಬ್ಲಮ್ ಎಲ್ಲ ಇದೆ. ಕರಡಿಗಳಿಗೆ ಜೇನು ತುಂಬಾ ಇಷ್ಟ, ಅದು ಬಾಕ್ಸ್ ನೇ ಫುಲ್ ಡಿಸ್ಟ್ರಾಯ್ ಮಾಡ್ಬಿಡತ್ತೆ. ಅದಕ್ಕೋಸ್ಕರ ಅದು ಬೋನ್ ಬರತ್ತೆ, ಅದ್ರ ಒಳಗಡೆ ಜೇನ್ ಬಾಕ್ಸ್ ನ ಇಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ. ನಂದನ, ಈಗ ಜೇನ್ ಪೆಟ್ಟಿಗೆ ಸಾಕಾಣಿಕೆ ಮಾಡೋರು ಅಥವಾ ಜೇನನ್ನ ಸಾಕಾಣಿಕೆ ಮಾಡ್ಬೇಕು ಅನ್ನೋರಿಗೆ ಜೇನು ಸಾಕಾಣಿಕೆ ತರಬೇತಿ ತಗೊಂಡ್ರು ಒಳ್ಳೇದಂತೀರೇನ? ಹಾ ಸರ್, ಟ್ರೈನಿಂಗ್ ತಗೊಂಡ್ರೆ ಬೆಸ್ಟ್. ಇಲ್ಲ, ಏನ್ ಮಾಡ್ಬೇಕು, ಏನೇನು ಐಡಿಯಾ ಅವ್ರು ಹೇಳ್ಕೊಡ್ತಾರೆ? ಅವರು ಟ್ರೈನಿಂಗ್ ನಾವೇ ಆಕ್ಚುಲಿ ಕೊಡ್ತೀವಿ. ನೀವು ಕೊಡ್ತೀರಿ? ನಾವು ಕೊಡ್ತೀವಿ. ನೀವು ಅಲ್ಲ, ನಿಮ್ ಮೊದ್ಲೇ ಎಲ್ಲಾದ್ರೂ ತರಬೇತಿ ತಗೊಂಡ್ರ? ನಾನ್ ಆಕ್ಚುಲಿ ಹಸ್ಬೆಂಡ್ ಬೀ ಕೀಪರ್ ಆಗಿರೋದ್ರಿಂದ ಅವ್ರ ಹತ್ರನೇ ಕಲಿತಾ ಇದ್ದಿದ್ದು. ಅಂದ್ರೆ ಜೇನ್ ಪೆಟ್ಟಿಗೆ ಹೆಂಗ್ ಇಡಬೇಕು, ಜೇನು ಕುಟುಂಬ ಹೆಂಗ್ ಸಂಘಟನೆ ಮಾಡಬೇಕು, ಹಾ ಮೈಂಟೆನೆನ್ಸ್ ಎಲ್ಲ ಇರುತ್ತೆ. ಅಂದ್ರೆ ಫ್ರೇಮ್ ರೀಡಿಂಗ್ ಅಂತ ಬರುತ್ತೆ, ಅದನ್ನೆಲ್ಲ ಗೊತ್ತಾಗ್ಬೇಕು ನಮ್ಗೆ ಆಕ್ಚುಲಿ. ಅದ್ ಗೊತ್ತಿಲ್ಲದೆ ಬಾಕ್ಸ್ ತಗೊಂಡೋಗಿ ಇಟ್ಕೊಂಡ್ವಿ ಅಂದ್ರೆ ಫೇಲ್ ಆಗೋ ಚಾನ್ಸಸ್ ಇರತ್ತೆ, ಬಿಕಾಸ್ ಏನು ಅಂತ ಗೊತ್ತಿರಲ್ಲ ನಮಗೆ. ಹಂಗಾಗಿ ಟ್ರೈನಿಂಗ್ ತಗೊಂಡು ಆಮೇಲೆ ಶುರು ಮಾಡೋದ್ ಬೆಸ್ಟ್. ಈಗ 250 ಪೆಟ್ಟಿಗೆ ಇಟ್ಟಿರಿ ಅಂತ ಹೇಳಿದ್ರಿ, ಉತ್ಪಾದನೆ ಹೆಂಗೆ ಮಾಡ್ತೀರಿ? ಆಮೇಲೆ ತಾವು ಮಾರ್ಕೆಟ್ ಹೆಂಗೆ, ತಾವು ಬೆಳೆದಂತ ಒಂದು ಜೇನನ್ನ ಹೆಂಗೆ ಮಾರ್ತೀರಿ, ಅದ್ರ ಬಗ್ಗೆ ಏನಾದ್ರು? ನಾವು ಜೇನುತುಪ್ಪನ ಫಾರ್ಮರ್ಸ್ ಮಾರ್ಕೆಟಿಗೆಲ್ಲ ಹೋಗ್ತೀವಿ, ಅಲ್ಲಿ ಇದ್ ಮಾಡ್ತೀವಿ. ರಾಗಿ ಕಣ ಅಂತ ಬೆಂಗಳೂರಲ್ಲೇ ಗೊಟ್ಟಿಗೆರೆ ಅಲ್ಲಿ ನಡೆಯುತ್ತೆ, ಅಲ್ಲಿ ಎವ್ರಿ ಸಂಡೇ ಇರ್ತೀವಿ ನಾವು, ಅಲ್ಲಿ ಬರ್ಬೋದು. ಅದ್ ಬಿಟ್ರೆ ಭೂಮಿ ಸಂತೆ ಅಂತ ಸರ್ಜಾಪುರ್ ರೋಡ್ ನಲ್ಲಿ ಇರತ್ತೆ. ಆಮೇಲೆ ಬೇರೆ ಫಾರ್ಮರ್ಸ್ ಮಾರ್ಕೆಟ್ಗೂ ಹೋಗ್ತಾ ಇರ್ತೀವಿ. ಅದ್ ಬಿಟ್ ಬೇರೆ ಕಡೆ ಶಾಪ್ ಅಲ್ಲೆಲ್ಲೂ ಸಿಗಲ್ಲ, ನಮ್ದೇ ಒಂದ್ ಶಾಪ್ ಇದೆ ಹೆಬ್ಗೋಡಿಯಲ್ಲಿ, ಅಲ್ಲಿಗೆ ಸಿಗತ್ತೆ. ಆಮೇಲೆ ಆನ್ಲೈನ್ ಸರ್ವಿಸಸ್ ಇರತ್ತೆ. ಮಲೆನಾಡು ವಿಲೇಜ್ ಅಂತ ಸರ್. ಮಲೆನಾಡು ವಿಲೇಜ್, ಈ ಸೋಷಿಯಲ್ ಮೀಡಿಯಾದಲ್ಲಿ ತಾವು ತಮ್ಮ ಪ್ರಾಡಕ್ಟ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮಲೆನಾಡು ವಿಲೇಜ್ ಅಂತ ಪೇಜ್ ಇದೆ, ಅಲ್ಲಿ ಹೋದ್ರೆ ಅಪ್ಡೇಟ್ ಸಿಗತ್ತೆ ಸರ್. ಅಲ್ಲಿ ನಿಮ್ದು ಮೊಬೈಲ್ ನಂಬರ್ ಸಿಗುತ್ತೆ ಅಲ್ಲಿ. ಮೊಬೈಲ್ ನಂಬರ್ ಸಿಗತ್ತೆ. ಆಮೇಲೆ ವಿಡಿಯೋಸು ಅಪ್ಡೇಟ್ ಮಾಡ್ತಾ ಇರ್ತೀವಿ, ಏನಾದ್ರೂ ಡೌಟ್ಸ್ ಇದ್ರೆ ಅಲ್ಲೂ ಕ್ಲಿಯರ್ ಮಾಡ್ಕೊಬಹುದು. ಆಮೇಲೆ ಯೂಟ್ಯೂಬ್ ಚಾನಲ್ ಇದೆ, ಮಲೆನಾಡು ವಿಲೇಜ್ ಅಂತಾನೆ ಇದೆ, ಸರ್ಚ್ ಮಾಡಿದ್ರೆ ಸಿಗತ್ತೆ. ಓಕೆ, ಈಗ ಅದಲ್ಲದೆ ಈಗ ತಾವು ಸಾಕಷ್ಟು ಕಡೆ ತಮ್ಮದೇ ಆದ ಒಂದು ಎಕ್ಸಿಬಿಷನ್ ಕೂಡ ಮಾಡಿರ್ಬೋದಾ? ಬೇರೆ ಬೇರೆ ಎಕ್ಸಿಬಿಷನ್ ಊರಿಗೆ ಹೋಗಿ ಸ್ವಲ್ಪ ಪ್ರಚಾರ ಕೂಡ ಮಾಡಿರ್ಬೋದು, ಅಥವಾ ನಾವು ಹೀಗೆ ನಡೆಸ್ತೇವೆ ನೀವು ಹೀಗೆ ಮಾಡಿ ಈ ತರ ಸಲಹೆನೂ ಬೇರೆ ಕಡೆ ಕೊಟ್ಟಿರ್ಬೋದಾ? ಆಕ್ಚುಲಿ ನಮ್ಗೆ ಹೆಂಗಾಯ್ತಂದ್ರೆ ಫಾರ್ಮರ್ಸ್ ಮಾರ್ಕೆಟ್ಗೆಲ್ಲ ಹೋಗೋದ್ರಿಂದ ಬಾಯಿಂದ ಬಾಯಿಗೆ ಅಂದ್ರೆ ಅವರೇ ಚೆನ್ನಾಗಿದೆ ರೆಕಮೆಂಡ್ ಮಾಡಿದಾರೆ ತುಂಬಾ ಜನ, ಚೆನ್ನಾಗಿದೆ ತಗೊಳ್ಳಿ ಅಂತ. ಹಂಗಾಗಿ ಸ್ವಲ್ಪ ಇವಾಗ ರಿಪೀಟ್ ಕಸ್ಟಮರ್ಸ್ ಎಲ್ಲ ತುಂಬಾ ಆಗಿದ್ದಾರೆ. ಆನ್ಲೈನ್ ಸರ್ವಿಸ್ ಎಲ್ಲಾ ಕಡೆನೂ ಇದೆ ಆಲ್ ಓವರ್ ಇಂಡಿಯಾ. ಅಂದ್ರೆ ಗುಣಮಟ್ಟದ ಜೇನುತುಪ್ಪ ಇದ್ರೆ ಎಲ್ಲರೂ ಹುಡ್ಕೊಂಡ್ ಬರ್ತಾರೆ, ಅದು ನಿಮ್ಮ ಕೈ ಹಿಡಿದಿದೆ. ಹೌದು ಸರ್, ಹೌದು. ಆ ಬಗ್ಗೆ ಖುಷಿ ಇದೆ. ಹೌದು ಸರ್, ತುಂಬಾ ಖುಷಿ ಇದೆ. ಗುಣಮಟ್ಟದ ಅಂದ್ರೆ ಈಗ ಏನು ಅಡಲ್ಟ್ರೇಟೆಡ್ ಪ್ರಾಡಕ್ಟ್ ಅನ್ನ ಎಲ್ಲ ಕಡೆ ಅಲ್ಲಿ ಇಲ್ಲಿ ಮಾರ್ತಾ ಇದಾರೆ. ಹೌದು. ಸೊ ಅದು ಜನರಿಗೆ ಒಂದ್ಸಾರಿ ಖರೀದಿ ಮಾಡ್ತಾರೆ, ಅದ್ರದ್ದು ಅನುಭವ ಆದ ತಕ್ಷಣ ನಂಗೆ ಅದು ಬೇಡಪ್ಪ, ನಮ್ಗೆ ಇದು ನೋಡ್ತಾರೆ. ಈಗ ನಿಮ್ ಪ್ರಾಡಕ್ಟ್ ಮಲೆನಾಡು ವಿಲೇಜ್ ಅಲ್ಲಿ ಹೋದ್ರೆ ಜೇನ್ ಸಾಕಾಣಿಕೆ ಬಗ್ಗೆ ಮಾಹಿತಿ ಜೇನು ಸಿಗ್ತದಲ್ಲಿ. ಆಕ್ಚುಲಿ ಒಂದ್ಸಾರಿ ಖರೀದಿ ಮಾಡಿದ್ರಲ್ಲ ಅಂದ್ರೆ ನಂದನ ಅವರು ಪ್ರಾಡಕ್ಟ್ ನಮ್ಗೆ ಬೇಕಂತಾರೆ. ಹೌದು, ನಮ್ಗೂ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ. ಜೇನುತುಪ್ಪ ಅಂತ ಅಂದ್ರೆ ಸ್ವೀಟ್ ಅಂತಾನೆ ಅನ್ಕೊಂಡಿರೋದೆಲ್ಲ, ನಮ್ ಸ್ವಲ್ಪ ಫಾರೆಸ್ಟ್ ಬೇಸ್ಡ್ ಆಗಿದೆ, ಲೈಟ್ ಆಗಿ ಕಹಿ ಬರತ್ತೆ ಅದು, ಹಂಗಾಗಿ ಸ್ವೀಟ್ ಇಲ್ಲ ಅಂತಾನು ಮುಂಚೆ ಹೇಳಿದಾರೆ. ಬಟ್ ಆಮೇಲೆ ಅರ್ಥ ಮಾಡಿಸಿ ಅವರಿಗೆ, ಆಮೇಲೆ ಇವಾಗ ನಮ್ಮ ಮನೆ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅವರು. ತುಂಬಾ ಸಂತೋಷ ನಂದನ ದಿತಿನ್ ಹೆಗ್ಡವ್ರೆ. ಕೆಲವರು ಇರ್ತಾರೆ, ನಾವು ನಂದನ ಅವ್ರ ಜೊತೆಗೆ ನಾವು ಮಾತಾಡ್ಬೇಕು, ಈ ಜೇನು ಸಾಕಾಣಿಕೆ ಅನುಭವ ತಮಗೂ ಬರಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ. 910-86-87-211 ಆಯ್ತು ನಂದನ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಕೃಷಿಯ ಉಪಕಸುಬಾದ ಜೇನು ಸಾಕಾಣಿಕೆಯನ್ನ ಹೆಂಗೆ ಮಾಡ್ತಾ ಇದ್ದೀರಿ,

ಚಂದ್ರಮೂರ್ತಿಯಾಗಿ ಕುಳಿತಿಹನೆ. ಅದರೊಳು ಗಾಲಯ ಮಾಡಿದನೆ ಅದ್ಭುತವಾದ ದಶವಿದನಾದದಿ ಅದರೊಳು ಭಜನೆ ಮಾಡುವ ಬನ್ನಿ.